ಆಮೇಲೆ ಈಗ ನಾವೇನು ಲಾಗೋಡಿ ಮಾಡ್ತೀವಿ, ಹೊಲಗಳಿಗೆ ಖರ್ಚು ಮಾಡ್ತೀವಿ, ಒಂದು ಅರ್ಧ ಖರ್ಚು ಕೂಡ ತೊಗೊಂಡು ಹೋಗ್ತೀವಿ. ಹೀಗಾಗಿ ಹೈನುಗಾರಿಕೆ ರೈತಕ್ಕೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು, ಅದರಿಂದ ಆರ್ಥಿಕವಾಗಿ ಸಬಲರಾಗ್ತಕ್ಕಂಥ ಒಂದು ಚಾನ್ಸಸ್ ಹೆಚ್ಚಿಗಿದೆ ಸರ್. ಯಾಕಂದರೆ ಬರೀ ನಾವು ಒಂದ್ರ ಮೇಲೆ ನಾವು ಆಧಾರವಾಗಿ ಇಟ್ಕೊಂಡು ಕೂತ್ರೆ ರೈತರು ಇವತ್ತು ಕೈ ಸುಟ್ಕೋಸ್ಗೆ ಗ್ಯಾರಂಟಿ, ಅದು ರೈತರು ಮೋಸ್ಟ್ಲಿ ಆ ನಿಟ್ಟಿನಾಗ ಹೆಜ್ಜೆ ಇಡಬಾರ್ದಂತ ರೈತರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಈಗ ಹೈನು ಮಾಡ್ತಾ ಇದ್ದೀರಲ್ಲ, ಎಷ್ಟು ಆಕಳು ಅಥವಾ ಎಮ್ಮೆ ಅದಾವ ನಿಮ್ಮ ಕಡೆ? ಸರ್ ಒಂದು ನಾಲ್ಕು ಆಕಳು ಸರ್. ನಾಲ್ಕು ಆಕಳನ್ನ ನೀವು ಸಾಕಿರಿ? ಹೌದು ಸರ್. ಯಾವ ತಳಿಯು? ಜರ್ಸಿ. ಒಂದು ಎಚ್ ಎಫ್ ಅದ? ಹೌದಾ? ಒಂದು ಎಚ್ ಎಫ್, ಮೂರು ಜರ್ಸಿ. ಮತ್ತೆ ಅದ್ರ ಇಳುವರಿ ಅದೆಲ್ಲ ಹೆಂಗೆ ಬರ್ತದೆ ಸರ್? ಅದು ನಾವೇನು ಅದಕ್ಕೆ ಮೇಂಟೈನ್ ಮಾಡ್ತೀವಿ ಆ ಪ್ರಕಾರ ಅಡ್ಡಿ ಇಲ್ಲ. ಈಗ ಸಾಮಾನ್ಯವಾಗಿ ಒಂದು ದಿವಸಕ್ಕೆ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಂತೀರಿ? ಸರ್ ಎರಡು ಆಕಳು ಗಬ್ಬು ಕಟ್ಟೆ ಒಂದು ತಿಳ್ಕೊರಿ, ಎರಡು ಆಕಳು ಹಾಲು ಕೊಡ್ತಾವೆ. ಒಂದು ಆಕಳು ಬೆಳಗ್ಗೆ ಒಂದು ಆರು, ಸಾಯಂಕಾಲ ಒಂದು ಆರು, ಈ ರೀತಿ ದಿನಕ್ಕೊಂದು 12-24 ಹಾಲು ಹೋಗ್ತದೆ ಲೀಟರ್. ಆ ಪ್ರಕಾರ ನಮ್ಗೆ ಆದಾಯ ಆಗ್ತದೆ. ಅಡ್ಡಿ ಇಲ್ಲ. ಈಗ ಆಕಳದಿಂದ ನಮಗೆ ಹಾಲು ಅಂತೂ ಸಿಗ್ತದ, ಆದ್ರೆ ಹಾಲಿನಕ್ಕಿಂತ ಹೆಚ್ಚಾಗಿ ಸಗಣಿ ಸಿಗ್ತದ, ಗಂಜಳ ಸಿಗ್ತದ. ಇದು ಬಹಳ ಮುಖ್ಯವಾಗಿ ರೈತರಿಗೆ ದೊರಕುವಂತಹ ಪದಾರ್ಥಗಳು, ಅವುಗಳ ಬಳಕೆಯನ್ನು ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? ಸರ್ ನೋಡಿ, ಆಕಳು ಕಟ್ಟಿದ್ರೆ ಬರೀ ಹಾಲಿಗೋಸ್ಕರ ಕಟ್ಟಿದೀವಿ ಅಂತಕ್ಕಂಥದ್ದು ಶುದ್ಧ ತಪ್ಪು. ಯಾಕಂದ್ರೆ ಇವತ್ತು ಸಗಣಿ ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಾವು ಸಾವಯವನ್ನಾಗಿ ಭೂಮಿ ತಯಾರು ಮಾಡಬೇಕಾಗಿದೆ. ಕಾರಣ ಅಂತಂದ್ರೆ ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಭೂಮಿ ಸೋಳ್ಗಟ್ಟು ಹೋಗ್ತಾ ಇದೆ ಸರ್. ಅದಕ್ಕೆ ನಾವು ಇವತ್ತಿನ ದಿವಸ ಅವೇನು ಕಸದಿನ ರಸ ತೆಗೆಯೋ ಹಾಗೇನೆ ಈ ಹೆಂಡಿ ಗೊಬ್ಬರ ನಾವು ತಯಾರು ಮಾಡಿಕೊಂಡು, ಎರೆಹುಳದ ಗೊಬ್ಬರ ತಯಾರು ಮಾಡಿಕೊಂಡು, ಅದಕ್ಕೆ ನಾವು ಬುಕ್ಕದ ಮುಖಾಂತರ ಬಿತ್ತಲಿ ಅಥವಾ ಬಂಡಿ ಮುಖಾಂತರ ಹೊಲಾಗ ಹೋಗಿ ಚೆಲ್ಲಿ, ಅದು ನಾವು ಬಂಗಾರ ಬೆಳೆದಂಗೆ ಸರ್. ಹೀಗಾಗಿ ಹಾಲಿನಕ್ಕಿಂತ ನಮ್ಗೆ ಸಗಣಿನೇ ಮುಖ್ಯ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಎರೆ ಗೊಬ್ಬರನು ಮಾಡ್ತಾ ಇದ್ರಿ ತಾವು? ಸರ್ ಮಾಡ್ತೀವಿ ಸರ್. ಎಷ್ಟು ಉತ್ಪಾದನೆ ಆಗ್ತದೆ ಸರ್? ಈಗ ನಾವು ಹೊಲಕ್ಕೆ ಮಾಡ್ಕೊತೀವಿ ಸರ್. ಹೊಲದೊಳಗೆ ಮಾಡಿಬಿಡ್ತೀರಿ? ನೇರವಾಗಿ ಹೊಲದೊಳಗೆ? ನೇರವಾಗಿ ಮಾಡಿದ್ರಿ. ಯಾಕಂದ್ರೆ ನಾವು ಮಾರಕ ಜಾಗದ ಆತಂಕ ಇದೆ ಸರ್, ಆ ಕಾರಣಕ್ಕಾಗಿ ಹಾಗೆ ಮಾಡ್ತೀವಿ ಸರ್. ಇನ್ನೊಂದು, ಈ ಹೊಲಗಳಿಗೆ ನಾವು ಮಣ್ಣು ತಯಾರು ಮಾಡ್ತೀವಿ ರೀ. ಈಗ ಒಂದು ಸಾವಿರಾರು ವರ್ಷಗಳಿಂದಲೇ ಆದರೂ ಕೂಡ 1 inch ಮಣ್ಣು ಆಗಂಗಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ ರೀ, ಈ ವರ್ಷ ಹೊಲದಲ್ಲಿ ಸುಮಾರು ಒಂದು 15 ಮೇಲೆ ಆಯ್ತು ಸರ್. ನಾವು ಅಲ್ಲಿರ್ತಕ್ಕಂಥ ಕಸ ಹೊರಗೆ ತೆಗೆಯಲ್ಲ ಸರ್. ನಾವು ತೊಗರಿ ಕಟ್ಟಿಗೆ ಆಗಲಿ, ಆಮೇಲೆ ತೊಗರಿ ಹೊಟ್ಟಾಗಲಿ, ಆಮೇಲೆ ತೊಗರಿ ಕೊಯ್ಲಿ ಆಗಲಿ, ಅದು ನಾವು ಏನು ಕೊಯ್ಕೊಂಡು ರಾಶಿ ಮಾಡ್ಕೋತೀವಿ, ಮಾಡಿದ್ಮೇಲೆ ಅದಕ್ಕೆ ನಾವು ಲೂಟ್ ರುಡಿಸಿ ಮಲ್ಟಿಪೈ ಮಾಡಿ ಅಲ್ಲೇ ಕೊಯ್ಯೋ ಹೆಂಗೆ ಮಾಡ್ತೀವಿ ಸರ್? ಭೂಮಿ ಹಸನ್ ಇಡಲ್ ಸರ್ ಟೋಟಲ್. ಹೊಲದೊಳಗೆ ಏನು ಶೇಷ ವಸ್ತುಗಳಿರ್ತಾವೆ, ಉಳಿಕೆಗಳಿರ್ತಾವೆ, ಅವು ಎಲ್ಲ ಅಲ್ಲೇ ಸರ್ ಭೂಮಿಗೆ ಕೊಡುವಂಥ, ಭೂಮಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಹೊಲದ ಕಸ ತೆಗಿತೀವಿ, ಕಳೆ ತೆಗೆಯುವ ಸಂದರ್ಭದಾಗ ಒಂದು 10 kg ಆಯ್ತು ಅಂತಂದ್ರೆ ಅಲ್ಲೇ ಸ್ವಲ್ಪ ತಗ್ಗು ತೋಡಿ ಅಲ್ಲಿ ಅದ್ರ ಮಣ್ಣು ಹಾಕಿ ಭೂಮಿ ಬೆಳೆಯೊಳಗನೆ ಮಡಿಸಿ ಮೂಲಿ ಹಾಕ್ತೀವಿ ಸರ್. ಅದು ಯಾವುದೇ ಇಲ್ಲಿ ಹೊರಗೆ ತೆಗೆಯಂಗೆ ಸರ್. ಅದು ಕಾರಣ ಏನು ಅಂತ ಕೇಳಿದ್ರೆ ಹಸಿರೇಲಿ ಗೊಬ್ಬರ ಅಂತೀವಲ್ಲ ನಾವು, ಆ ಪ್ರಕಾರ ನಾವು ಏನು ಕಸ ತೆಗಿತಾ ತೆಗಿತಾ ಹೋಗ್ತೀವಿ ಹಸಿ ಕಸ ಅಲ್ಲಿ ತೆಗ್ಗು ತೋಡಿ ಅದರಲ್ಲಿ ಹಾಕಿದ್ವಿ ಅಂದ್ರೆ ಮ್ಯಾಲೆ ಮಣ್ಣು ಹಾಕ್ಬಿಟ್ಟಿವಿ ಅಂದ್ರೆ ಕೇವಲ 15 ಅದು ಕೊಳತು ಹೋಗ್ತದೆ ಸರ್. ಅಡ್ಡಿಲ್ಲ. ಈಗ ಹಂಗೆ ಉಳಿಕೆಗಳಿರ್ತಾವೆ, ಕಳಿಬೇಕು ಅಂತಂದಾಗ ಸಾಕಷ್ಟು ಕಲ್ಚರ್ಗಳು ಸಿಗ್ತಾವೆ. ಇವತ್ತಿನ ದಿವಸ ಕೃಷಿ ವಿಜ್ಞಾನ ಕೇಂದ್ರದವರು ಕೊಡ್ತಾರೆ ನಿಮಗೆ ಕಲ್ಚರ್, ಅದನ್ನು ನೀವು ಹಾಕಿದ್ರಿ ಅಂತಂದ್ರೆ ಒಳ್ಳೆ ಗೊಬ್ಬರ ಜಲ್ದಿ ತಯಾರಾಗ್ತದೆ ಅಂತ ಕಲ್ಚರ್ಗಳನ್ನ ಏನಾದ್ರೂ ನೀವು ಉಪಯೋಗ ಮಾಡಾಕತ್ತೀರಿ? ಸರ್ ಅವೇನು ಮಾಡಿಲ್ಲ ಸರ್, ಮಾಡಿಲ್ಲ. ನೇರವಾಗಿ ಇದೇನು ಮಾಡ್ತಾ ಇದ್ದೀವಿ. ಈಗ ಜೀವಾಮೃತ ಆಗಲಿ ಮತ್ತೆ ನಾವು ತೊಗರಿ ಹೊಟ್ಟಿನಿಂದ ದ್ರಾವಣ ಅಂದ್ರೆ ತೊಗರಿ ಹೊಟ್ಟಿನ ಅಮೃತ ಅಂತನೂ ಕರಿಬಹುದು, ಅದರಿಂದ ದ್ರಾವಣ ತಯಾರು ಮಾಡಿ ನೇರವಾಗಿ ಭೂಮಿ ಸಿಂಪಡಣೆ ಮಾಡ್ತೀವಿ ಸರ್. ಹೌದಾ? ತೊಗರಿ ಹೊಟ್ಟನ್ನು ಉಪಯೋಗ ಮಾಡಿಕೊಂಡು ಅದೇ ಪೋಷಕಾಂಶ ಅಂತ ಹೇಳಿ ನೀವು ತಯಾರು ಮಾಡಿ ಅದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡ್ತಾ ಮಾಡ್ತೀವಿ ಸರ್. ಬೆಳೆಗಳು ಬಡ್ಡಿಗೆ ಹಾಕ್ತೀವಿ. ಒಂದು ಬಗೆ ಜೀವಾಮೃತ ಇದ್ದ, ಜೀವಾಮೃತ ಯಾವ ರೀತಿ ಮಾಡ್ತಾ ಇದ್ದೀರಿ, ಹೆಂಗ್ ಮಾಡ್ತಾ ಇದ್ದೀರಿ, ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಒಂದು ಅರ್ಬಿ ತಗೋದು ಸರ್, ಅರ್ಬಿ ತಗೊಂಡು ಒಂದು 5 kg ಅಥವಾ 8 kg ಅಷ್ಟು ಆ ಹೊಟ್ಟೆ ಅದ್ರಲ್ಲಿ ಹಾಕಿ ಮೂಟೆ ಕಟ್ಬಿಡದ ಸರ್. ಅಂದ್ರೆ ತೊಗರಿದ ಏನ್ ಉಳಿದಿರ್ತದ ಅದನ್ನ ಹೊಟ್ಟೆ ಮಾಡಿ ಹೊಟ್ಟೆ ಸರ್, ಟೋಟಲಿ ಹೊಟ್ಟೆ ಬಂದಿರತಕ್ಕಂತ ವೇಸ್ಟ್ ರೀ, ಅದು ವೇಸ್ಟ್ ಹೊಟ್ಟು. ಅದು ಅದ್ರಲ್ಲಿ ಹಾಕಿ ಬ್ಯಾರಲ್ ನೀರಲ್ಲಿ ಮುಣುಗಿಸಿ ಒಂದು 5 ಇಡ್ಬೇಕು ಸರ್. ಅದಿಟ್ಟು ಏನಾಗ್ತದೆ ಸರ್, ರಸ ಬಿಡ್ತದೆ ಸರ್ ಕೆಳಗಡೆ. ರಸ ಬಿಡ್ತು ಅಂದಾಗ ಅದಕ್ಕೆ ಏನು ಮಾಡ್ಬೇಕ್ರಿ, ಒಂದು 10 liter ಗೋಮೂತ್ರ, ಒಂದು 5 kg ಬೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಒಂದು 4-5 ಅದಕ್ಕೆ ಕಲ್ಚರಲ್ಲಿ ಮಾಡೋದು ಸರ್. ಮಾಡಿದ್ಮೇಲೆ ದ್ರಾವಣ ಕಂಪ್ಲೀಟ್ ತಯಾರಾಗ್ತದೆ ರೀ. ಆಮೇಲೆ ಅದು ಹೊಟ್ಟೆ ಏನು ಮಾಡಿದ್ರಿ, ಅದು ಹಿಂಡಿ ಹೊರಗೆ ತೆಗೆಯದೆ ಸರ್, ಹಿಂಡಿ ಹೊರಗೆ ತೆಗೆದು ಅದು ಇನ್ನೂ ಒಳಗೆ ಅದು ರಸ ಉಳಿಯುತ್ತೆ ಸರ್. ಈ ಮತ್ತೊಂದು ಬುಟ್ಟಿಯಲ್ಲಿ ಅದು ಇಟ್ಟು ಅದ್ರ ನೀರು ಹಾಕಿ ಸೋಸಿ ಮತ್ತೆ ಬೆರಳದ ಹಾಕ ಸರ್.

55 ವರ್ಷ ದಾಟ್ತು ಸರ್. ಈ ಮುಂದಿನ ಪೀಳಿಗೆ ಅಂದ್ರೆ 30 ವರ್ಷದಿಂದ 45 ವರ್ಷದ ಹುಡುಗರು ಯಾಕೆ ರೈತರ ಆಗಲಿಕ್ಕೆ ಇಷ್ಟಪಡಲಾಗ್ಯಾರ ಅಂತಕ್ಕಂಥದ್ದು ಒಂದು ನಮ್ಗೆ ಸ್ವಲ್ಪ ಕಷ್ಟದಾಯಕವಾಗಿ ಚಿಂತೆ ಆಗ್ಯದ ಸರ್. ಯಾಕೆ ಮಾಡಬಾರ್ದು ತರುಣರು? ಬಹಳಷ್ಟು ಸಂದರ್ಶನಕ್ಕೆ ಇಲ್ಲಿ ಹೋದ್ರು ಕೂಡ ಅವರು ಕಮಸ್ಕಮ 50 ವರ್ಷದ ಮೇಲೆ ಇದ್ದವ್ರು ಇದ್ದಾರೆ ಸರ್. ಈಗ ನಿಮ್ಮ ಕುಟುಂಬದೊಳಗೆ ಹೆಂಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಈಗ ನಮ್ಮ ಹುಡುಗ ಬಿ ಎ ಫಸ್ಟ್ ಇಯರ್ ಓದ್ತಾ ಇದ್ದಾನೆ ರೀ, ತಗೊಂಡಿನಿ ಸರ್ ಕೈಯಲ್ಲಿ. ನಾನು ಅವನು ಕೃಷಿಕನಾಗೇ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಅಡ್ಡಿಲ್ಲ, ಬಹಳ ಸಂತೋಷದ ವಿಷಯ. ಮತ್ತೆ ಅವ್ರೇನ್ ಹೇಳ್ತಾರೆ? ಇವೆಲ್ಲ ನೋಡಿದ್ರೆ ಮಾಡ್ಬೇಕು ಅನ್ಸಿದ್ರು ಅಂದ್ರೆ ಈ ನಿಮ್ಮ ಒಂದು ಕೃಷಿ ನೋಡಿ ನೋಡಿ ಅದರಿಂದ ಪ್ರೇರೇಪಣೆ ಸಿಕ್ಕದ ಅವರಿಗೆ? ಅದ್ರ ಮಾಡ್ತೇನೆ ಸರ್, ಮಾಡ್ತೀನಿ ಅಂತಂತಾರ? ಮಾಡ್ತೀನಿ. ಒಳ್ಳೆ ಬೆಳವಣಿಗೆ ಅಂತಂದ್ರೆ ಒಂದು ವಿಚಾರ ನಿಮ್ದು ಬಹಳ ಖುಷಿ ಕೊಡುವಂತದ್ದು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಕೃಷಿಯಿಂದ ವಿಮುಖವಾಗಿ ಹೋಗುವಂತ ಒಂದ್ ಸಂದರ್ಭದೊಳಗೆ ಕೃಷಿ ಒಳಗೆ ಬದುಕು ಕಾಣಿಸ್ಬೇಕು ಅನ್ನುವಂತ ಏನ್ ವಿಚಾರ ಅದು ಅಡ್ಡಿ ಇಲ್ಲ. ಅದೇ ರೀತಿಯಾಗಿ ಬೇರೆ ನಿಮ್ಮ ಊರೊಳಗ ಯುವಕರಿಗೆ ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಸರ್? ಮಾರ್ಗದರ್ಶನ ಮಾಡ್ತೀನಿ ಸುಮಾರು. ನಾನು ಒಂದು 150 ರೈತರಿಗೆ ಅದಷ್ಟು ನನಗೆ ಎಷ್ಟು ಸಾಧ್ಯ ಆಗ್ತದಷ್ಟು ರೈತರಿಗೆ ಹೆಲ್ಪ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೀನಿ ಸರ್. ಈಗ ಕೃಷಿಯನ್ನೇ ನಂಬಿದ್ದೀರಿ, 5 ಎಕರೆ ಜಮೀನೊಳಗ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಎಲ್ಲ ಬೆಳೆಗಳದಾವ ತಮ್ಮಲ್ಲಿ, ಇದರಿಂದ ಸಾಕಷ್ಟು ತೃಪ್ತಿ ಅದ ಅಂತ ಅನಿಸ್ತದ ತಮಗೆ? ತೃಪ್ತಿ ಇದೆ ಸರ್. ಯಾಕಂದ್ರೆ ಒಬ್ಬ ನೌಕರಸ್ಥ ತನ್ನ ಹೆಂಡರು ತನ್ನ ಮಕ್ಕಳು ಅಷ್ಟೇ ಸಾಕು ರೀ. ಇವತ್ತು ನಾವು ನನ್ನ ಅಣ್ಣ ತಮ್ಮರಾಗ್ಲಿ ಮಂದಿ ಮಕ್ಕಳಾಗ್ಲಿ ಊರಿನ ಜನಗಳಾಗ್ಲಿ ನಾವು ಬೆಳೀತಕ್ಕಂತ ದವಸ ಧಾನ್ಯಗಳು ಮತ್ತೊಬ್ಬರಾಗ್ಲಿ ಊಟ ಮಾಡ್ತಾರಲ್ಲ, ನಮ್ಮ ಮಾರ್ಗದರ್ಶನ ಅವ್ರು ತಗೋತಾರಲ್ಲ, ಜನರ ಜೊತೆ ನಾವು ಇವತ್ತು ಬೆರೆತುಕೊಂಡು ಇದ್ದೀವಲ್ಲ ಅಂತಕ್ಕಂಥ ಒಂದು ಸಂತೋಷ. ಯಾಕಂದ್ರೆ ನೌಕರಸ್ಥರ ಹಾಗಿರಲ್ಲ ಸರ್, ಅವ್ರ ಬಲ ಅವ್ರ ಕೆಲಸ ಬಲ ಅವ್ರು ತಟ್ಟಿ ಮುಚ್ಕೊಂಡು ಒಳಗಾದ್ರೆ ಅಂದ್ರೆ ಯಾರು ಹೊರಗಡೆ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅವರಿಗೆ. ಅಂದ್ರೆ ಜಗತ್ತಿನ ಒಂದು ಸನ್ನಿವೇಶ ನೋಡಿದ್ರೆ ಎಲ್ಲರೂ ಒಂಟಿ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಕುಟುಂಬಗಳು ಸಣ್ಣದಾಗ್ತಾ ಇದ್ದಾರೆ, ಕೆಲವೊಂದು ಸಂದರ್ಭದೊಳಗೆ ಸಿಂಗಲ್ ಫ್ಯಾಮಿಲಿ ಅಂತನೂ ಆಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ತಾವು ಏನು ಹೇಳ್ತಾ ಇದ್ದೀರಿ, ಅನ್ನದಾತ ಅನ್ನದಾತನಾಗಿ ಇರಬೇಕು ಅನ್ನುವಂತ ಮಾತೇನು ಹೇಳ್ತಾ ಇದ್ದೀರಿ, ಬಹಳ ಸಂತೋಷ ಕೊಡುವಂತದ್ದು. ಮತ್ತೆ ಇಷ್ಟು ಒಂದು ಜಮೀನಿನಿಂದ ತಮಗೇನು ಆದಾಯ ಬರ್ತಾ ಇದೆಯಲ್ಲ, ಆದಾಯ ನಿಮಗೆ ಸಫಿಷಿಯಂಟ್ ಅನಿಸ್ತದ? ಅಂದ್ರೆ ಅಡ್ಡಿ ಇಲ್ಲ ನನಗೆ ಚಲೋ ಆದಾಯ ಬರ್ತಾ ಇದೆ, ಚಲೋ ಇಳುವರಿ ಬರ್ತಾ ಇದೆ, ಅಥವಾ ಇದಕ್ಕಿಂತ ಇನ್ನೂ ಹೆಚ್ಚು ಇಳುವರಿ ಆಗಬೇಕು ಆದಾಯ ಆಗಬೇಕು ಅಂತ ಅನ್ನುವಂಥದ್ದು ಏನಾದರೂ ವಿಚಾರಗಳದಾವ? ಸರ್, ನಾವು ಹೆಚ್ಚಿನ ಆದಾಯ ತಗೋಬೇಕು ಅನ್ನೋದಾದ್ರೆ ನಾವು ಕೃಷಿಯಿಂದನೇ ತಗೋಬೇಕು. ಏನಿದ್ರು ಕೂಡ ಬಲ್ಲವ್ರು ಮಾತೇನು ಹೇಳ್ತಾರೆ ಅಂತಂದ್ರೆ, ಮನುಷ್ಯನ ಆಶಯ ಆಕಾಶಕ್ಕೆ ನಿಚ್ಚಿಣಿಕೆ ಹೆಚ್ಚು ಹೇಳಿದ್ರು ಕಡಿಮೆ ಅಂತ ಹೇಳ್ತಾರೆ ಸರ್. ನಾವು ಇದ್ದದ್ರಲ್ಲಿ ತೃಪ್ತಿ ಪಟ್ಕೊಂಡು ಅಂದ್ರೆ ನಮ್ದು ಜೀವನ ಉತ್ತಮ ಅಂತ ನನ್ನ ಆಶೆ ಸರ್. ಎಷ್ಟೇ ಬಿಡಲಿ ಅದು ನನ್ನ ಶ್ರಮದ ಸಫಲತೆ ಅಂತ ಹೇಳ್ಬೋದು. ಅಡ್ಡಿಲ್ಲ ಕಾಶಿನಾಥ್ ಚೆಂಗಟಿ ಅವರೇ, ಈಗ ಯಾರಾದರೂ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ವಿನಿಮಯ ಮಾಡ್ಕೋಬೇಕು ಅಥವಾ ನಿಮ್ಮ ವಿಚಾರಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ನ ಹೇಳ್ತೀರಿ? 8867470229 ಸರ್. ಆತ್ಮೀಯರೆ, ಕಾಶಿನಾಥ್ ಚೆಂಗಟಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8867470229 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಕಾಶಿನಾಥ್ ಶಾಂತಪ್ಪ ಚೆಂಗಟಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಯುವ ರೈತರ ಜೊತೆಗೆ ತಮ್ಮ ಸುಮಾರು 2 ದಶಕಗಳ ಕೃಷಿ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಯಾವ ರೀತಿ ನಾವು ಕೃಷಿ ಮಾಡಿದ್ರೆ ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದೆ, ಅದರ ಜೊತೆಗೆ ನಾವು ವರ್ಷಪೂರ್ತಿ ಆದಾಯ ಪಡಿಬಹುದು ಮತ್ತು ಖುಷಿಯಾಗಿ ಇರಬಹುದು ಅನ್ನುವಂಥ ವಿಚಾರಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಮಾತುಗಳು ನಮಗೆ ಬಹಳ ಖುಷಿ ಕೊಟ್ಟವು. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಯುವ ಜನಾಂಗ ಏನು ಇವತ್ತಿನ ದಿವಸ ಕೃಷಿಯಿಂದ ವಿಮುಖ ಆಗ್ತಾ ಇರುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಹಂಗ ಆಗಬಾರದು ಅನ್ನುವಂತಹ ಒಂದು ಕಾಳಜಿಯನ್ನು ಕೂಡ ತಾವು ತಗೊಂಡಿದ್ದೀರಿ, ಯುವಕರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ಅವರಿಗೆ ಸರಿಯಾದ ಒಂದು ದಾರಿಯನ್ನು ತಾವು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇಲ್ಲಿತನ ಏನು ತಾವು ನಮ್ಮ ಜೊತೆಗೆ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಆತ್ಮರೆ, ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದ ರೈತರಾದ ಕಾಶಿನಾಥ ಶಾಂತಪ್ಪ ಚೆಂಗಟಿ ಅವರೊಂದಿಗೆ ಮಾತುಕತೆಯನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇವರನ್ನ ಡಾ ಸೋಮಶೇಖರ್ ಎಸ್ ರುಳಿ ಅವರು ಸಂದರ್ಶನ ಮಾಡಿದ್ರು. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗೊಂದು ಜನಪದ ಗೀತೆ. ನನ್ನ ಗುರುವ ಮಳೆ ರಾಜ ಭವನಿತ್ತ ತೋರಿದ್ದಾರ ವರವ ತೋರಸ ನನ್ನ ಗುರುವ ಮಳೆ ರಾಜ ಭವನಿಟ್ಟ ತೋರಿದ್ದಾರ ವರವ ತೋರಸ ನನ್ನ ಗುರುವ ಮಳೆ ರಾಜ ಭವನಿಟ್ಟ ತೋರಿದ್ದಾರ ವರವ ತೋರಸ ನನ್ನ ಗುರು